ಖುಷಿ ಕೃಷಿಗೆ ಹೊಂದುತ್ತಾದ ನಮಗೆ ಖುಷಿಯ ನೀಡುತ್ತಾದ ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳೀತದರಿ ಇಲ್ಲೇ ಭಾರಿ ಬೆಳೀತದರಿ ಇಲ್ಲೇ ಭಾರಿ ಬೆಳೀತದರಿ ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳೀತದರಿ ಇಲ್ಲೇ ಭಾರಿ ಬೆಳೀತದರಿ ಇಲ್ಲೇ ಭಾರಿ ಬೆಳೀತದರಿ ಇಲ್ಲೇ ಭಾರಿ ಬೆಳೀತದರಿ ಇಲ್ಲೇ ಭಾರಿ ಬೆಳೀತದರಿ ಇದುವರೆಗೆ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿದಿರಿ. ಸಂಕಲನ ಗೋವಿಂದರಾವ್ ಎನ್ ರಾಥೋಡ್, ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿಜಯಪುರ ಹಾಗೂ ರಾಯಚೂರು ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಸ್ನೇಹಿತರೆ, ಈಗ ಕೇಳಿ ವಿಠಲ್ ಬಲವಂತರಾವ್ ಶಿಂದೆ ಹಾಗೂ ಸಂಗಡಿಯರಿಂದ ಜಾನಪದ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ಯಾರವಾದೆ ಪರರ ಮಾತಿನೊಳಗಾದೆ ಪರರ ಮಾತಿನೊಳಗಾದೆ ಯಾರವಾದೆ ಪ ಕಾಲಿಯ ಸುತ್ತಾರ ವಡಲಿಗಾಗಿ ದುಡಿದು ದುಡಿದು ತಲೆಯು ಬಾಗಿ ಇಡುವರು ಮರುಳೆ ಬ್ಯಾತ್ತನೆ ಮಾಡಿ ಇಡುವರು ಮರುಳೆ ಯಾಗೆ ಯರವಾದಿ ಪರರ ಮಾತಿನೊಳಗಾದೆ ಪರರ ಮಾತಿನೊಳಗಾದೆ ದಿಟದ ಕಲ್ಲಿ ನಂತೆ ತನು ಆಟ ಮಾಡಿ ಹೋಗುವಾಗ ಆಟ ಮಾಡಿ ಹೋಗುವಾಗ ಕೂಡಲು ರೇಷನ ಕೂಡಲು ಮರುಳೆ ಕೂಡಲು ರೇಷನ ಕೂಡಲು ಮರುಳೆ ಯರವಾದೆ ಪರರ ಮಾತಿನೊಳಗಾದೆ ಪರರ ಮಾತಿನೊಳಗಾದೆ ಯಾರ ಬಾರದು ಗುರುವಿಗೆ ಬೆಟ್ಟಿ ಸುಲ್ಲೆ ಕಟಿ ಪೀತಿ ಗೋಜಿ ನೋಲಗೆ ಬೀತಿ ಉಪರಾತಿ ಮೋಜಿಗೆ ಮೋಜಿದು ಪ್ರತಿ ಸೃಷ್ಟಿ ಹಿತಕ್ಕಾಗಿ ಭ್ರಾಂತಿ ಗತಿ ನಿರ್ಣಯ ಸತಿ ಸುತರ ಹಿತಕ್ಕಾಗಿ ಭ್ರಾಂತಿ ಮನ ಜನ್ಮಿದು ಬಲುಪಟ್ಟಿ ಪಾಮರ ಜನ್ಮವಿದು ಬಲುಪಟ್ಟಿ ಅಳಿದಿತ್ತೇ